ಕೀಟಗಳದೇ ಒಂದು ಸಿಂಹಪಾಲು ಅಂತ ಹೇಳಬಹುದು. ಹೌದು ಸರ್. ಈ ಉಗ್ರಾಣದಲ್ಲಿ ನಮ್ಮ ಧಾನ್ಯಕ್ಕೆ ಹಾನಿಯನ್ನ ಮಾಡುವಂತ ಕೀಟಗಳನ್ನ ನಾವು ಯಾವ ರೀತಿಯಾಗಿ ವಿಂಗಡಣೆ ಮಾಡ್ಕೋಬಹುದು ಅಂತೀರಿ? ಇಲ್ಲಿ ಎರಡು ತರ ನಾವು ವಿಂಗಡಣೆ ಮಾಡಬಹುದು. ಮೊದಲನೇದಾಗಿ ಅವು ಯಾವ ರೀತಿ ಆಹಾರನ ಅಥವಾ ಈ ಕಾಳುಗಳನ್ನ ಹಾನಿ ಮಾಡ್ತವೆ ಅನ್ನೋದ್ರ ಮೇಲೆ ಒಂದು ವಿಂಗಡಣೆ ಆಗಿದೆ. ಅದರಲ್ಲಿ ಇಂಟರ್ನಲ್ ಫೀಡರ್ಸ್ ಅಂತ ಹೇಳ್ತೀವಿ. ಇಂಟರ್ನಲ್ ಫೀಡರ್ಸ್ ಅಂದ್ರೆ ಕಾಳು ಒಳಗಡೆ ಸುರಂಗ ಕೊರ್ಕೊಂಡು ತಿನ್ನುವಂತ ಕೀಟಗಳು. ಎರಡನೇದಾಗಿ ಎಕ್ಸ್ಟರ್ನಲ್ ಫೀಡರ್ಸ್ ಅಂತ ಹೇಳ್ತೀವಿ. ಇಲ್ಲಿ ಕಾಳಿನ ಹೊರಗಡೆನೆ ಕೀಟಗಳು ಇದ್ದು ಧಾನ್ಯವನ್ನ ತಿಂದು ಹಾನಿ ಮಾಡುವಂತ ಕೀಟಗಳಿವು. ಇನ್ನು ಎರಡನೇ ವಿಂಗಡಣೆ ಅಂದ್ರೆ ಈ ಕೀಟಗಳು ಯಾವ ಜಾತಿಗೆ ಸೇರಿದಾವೆ ಅನ್ನೋದ್ರ ಮೇಲೆ ಈ ವಿಂಗಡಣೆ ಮಾಡ್ತೀವಿ. ಮೊದಲನೇದಾಗಿ ಚಿಟ್ಟೆ ಮತ್ತು ಪತಂಗಗಳು, ಇವು ಲೆಪಿಡಾಪ್ಟರ್ ಅಂತ ಒಂದು ಗಣ ಇದೆ, ಆ ಗಣಕ್ಕೆ ಸೇರಿರುವ ಕೀಟಗಳು. ಎರಡನೇದಾಗಿ ದುಂಬಿ ಮೂತಿ ಹುಳು ಅಂತ ಹೇಳ್ತೀವಿ, ಕಾಮನ್ ಆಗಿ ಇಂಗ್ಲಿಷ್ ಅಲ್ಲಿ ಬೀಟಲ್ಸ್ ಮತ್ತು ವೀವಿಲ್ಸ್ ಅಂತ ಹೇಳ್ತೀವಿ. ಇವು ಕೋಲಿಯಾಪ್ಟರ್ ಗಣಕ್ಕೆ ಸೇರಿರುವಂತಹ ಕೀಟಗಳು. ಈ ಕೋಲಿಯಾಪ್ಟರ್ ಗಣದ ವಿಶೇಷ ಏನಂದ್ರೆ ಇದು ಪ್ರಾಣಿ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಗಣ. ಇದು 40% ಕೀಟಗಳು ಈ ಗಣಕ್ಕೆ ಸೇರಿವೆ. ಇವಾಗ ಒಂದು ಅಂದಾಜಿನ ಪ್ರಕಾರ 1 ಮಿಲಿಯನ್ ಕೀಟಗಳನ್ನ ನಾವು ಐಡೆಂಟಿಫೈ ಮಾಡಿದೀವಿ ಅಂತ ಹೇಳಿದ್ರೆ ಅದರಲ್ಲಿ 40% ಕೋಲಿಯಾಪ್ಟರ್ ಗಣಕ್ಕೆನೆ ಸೇರಿದವೆ. ಮತ್ತೆ ಈ ಉಗ್ರಾಣದಲ್ಲಿ ಬರುವಂತ ಕೀಟಗಳ ಒಂದು ಗಾತ್ರ ಕೂಡ ಬಹಳ ಸಣ್ಣದಾಗಿರುತ್ತಲ್ವೇ? ಹೌದು. ಇದು ಏಕೆ ಅಂತಂದ್ರೆ ಅವು ಕಾಳನ್ನ ತಿಂದು ಬೆಳೆಯುವಂತ ಕೀಟಗಳಾಗಿರೋದ್ರಿಂದ ಅದು ಒಂದು ಕೀಟ ಒಂದೇ ಕಾಳಲ್ಲಿ ತಿಂದು ಮೊಟ್ಟೆಯಿಂದ ಮರಿಯಾಗಿ ಮರಿಯಿಂದ ಕೋಶಾವಸ್ಥೆಗಾಗಿ ಪ್ರೌಢ ಕೀಟ ಬರೋವರೆಗೂನು ಅದು ಒಂದೇ ಕಾಳಲ್ಲಿ ಇರುತ್ತೆ. ಹಾಗಾಗಿ ಅದರಲ್ಲಿ ಏನ್ ಅಂಶ ಇರುತ್ತೆ ಅದನ್ನ ತಿಂದು ಅದು ಬೆಳೆದು ಪ್ರೌಢಾವಸ್ಥೆಗೆ ಬರೋದ್ರಿಂದ ಗಾತ್ರ ತುಂಬಾನೇ ಚಿಕ್ಕದಿರುತ್ತೆ. ಈ ಉಗ್ರಾಣಕ್ಕೆ ಬೀಳುವಂತ ಕೀಟಗಳದ ಗಾತ್ರ ತುಂಬಾನೇ ಚಿಕ್ಕದಿರುತ್ತೆ. ಯಾಕೆಂದ್ರೆ ಅವರು ಜೀವನ ಚಕ್ರ ಅಥವಾ ಏನು ಸಂತತಿಯನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅದು ಆ ಕಾಳಿನ ಒಳಗಡೆನೆ ಕಂಪ್ಲೀಟ್ ಮಾಡಬೇಕು. ಹಂಗಾಗಿ ಅವುಗಳ ಗಾತ್ರ ತುಂಬಾ ಚಿಕ್ಕದಾಗಿರುತ್ತೆ. ಅಂದ್ರೆ ಕಾಳಿಗೆ ಅನುಗುಣವಾಗಿ ಅವುಗಳ ಗಾತ್ರ ಕೂಡ ಇರುತ್ತೆ. ಹೌದು. ಇನ್ನ ನಾವು ಬೇರೆ ಬೇರೆ ಕೀಟಪೀಡೆಗಳು ದಾಸ್ತಾನು ಒಂದು ವ್ಯವಸ್ಥೆಯಲ್ಲಿ ಹಾನಿ ಮಾಡ್ತವೆ ಅಂತ ತಾವು ಹೇಳಿದ್ರಿ. ಈ ಕೀಟಪೀಡೆಗಳ ಬಗ್ಗೆ ಒಂದು ಪರಿಚಯವನ್ನ ಮಾಡಿಕೊಡ್ತೀರಾ? ಈ ಮೊದಲನೇದಾಗಿ ಕೋಲಿಯಾಪ್ಟರ ಗಣಕ್ಕೆ ಸೇರಿರುವಂತ ಕೀಟಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅಂದ್ರೆ ಇವು ದುಂಬಿ ಜಾತಿಗೆ ಸೇರಿದಂತ ಕೀಟಗಳು ಇವು. ಮೊದಲನೇದಾಗಿ ಅಕ್ಕಿ ಮೂತಿ ಹುಳು ಅಂತ ಹೇಳ್ತೀವಿ. ಇದು ಇಂಗ್ಲಿಷ್ ಅಲ್ಲಿ ರೈಸ್ ವೀವಿಲ್ ಅಂತ ಹೇಳ್ತೀವಿ. ಇದು ಅಕ್ಕಿಯಲ್ಲಿ ತುಂಬಾ ಯಥೇಚ್ಛವಾಗಿ ಕಂಡು ಬರುವಂತ ಕೀಟ. ಇದು ವೈಜ್ಞಾನಿಕವಾಗಿ ಇದನ್ನ ಸಿಟೋಫಿಲಸ್ ವರೈಸೆ ಅಂತ ಕರಿತೀವಿ. ಇದು ಕುರ್ಕ್ಯುಲಿಯಾನಿಡೆ ಅನ್ನೋ ಕುಟುಂಬಕ್ಕೆ ಸೇರಿದೆ. ಇದು ಇಲ್ಲಿ ಇನ್ನೊಂದು ವಿಶೇಷ ಏನು ಅಂದ್ರೆ ಕುರ್ಕ್ಯುಲಿಯಾನಿಡೆ ಕುಟುಂಬ ಇದೆಯಲ್ಲ, ಇದು ಪ್ರಾಣಿ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಕುಟುಂಬ. ಇದು ಈಗ ಕೋಲಿಯಾಪ್ಟರ್ ಅತ್ಯಂತ ದೊಡ್ಡದಾದ ಗಣ ಅಂತ ಹೇಳಿದ್ವಿ, ಅದೇ ತರ ಕುರ್ಕ್ಯುಲಿಯಾನಿಡೆ ಕುಟುಂಬ ಅತ್ಯಂತ ದೊಡ್ಡದಾದ ಕುಟುಂಬ. ಇದು ಪ್ರಾಣಿ ಪ್ರಪಂಚದಲ್ಲೇ ದೊಡ್ಡದಾದ ಕುಟುಂಬ. ಈ ಅಕ್ಕಿ ಮೂತಿ ಹುಳು ಈ ಕುಟುಂಬಕ್ಕೆ ಸೇರಿದೆ. ಈ ಕೀಟ ಅಕ್ಕಿ, ಗೋಧಿ, ಮೆಕ್ಕೆಜೋಳ, ಜೋಳ ಮುಂತಾದ ಧಾನ್ಯಗಳಿಗೆ ಹಾನಿ ಉಂಟು ಮಾಡುತ್ತೆ. ಇದು ಸುಮಾರು 4 ಮಿಲಿಮೀಟರ್ ಅಷ್ಟು ಉದ್ದ ಇರುತ್ತೆ. ಮತ್ತು ಇದನ್ನ ಗುರುತಿಸೋದು ಹೇಗೆ ಅಂದ್ರೆ 4 ತಿಳಿ ಕೆಂಪು ಅಥವಾ ಹಳದಿ ಬಣ್ಣದ ಮಚ್ಚೆಗಳನ್ನ ಮೊದಲನೇ ರೆಕ್ಕೆಗಳ ಮೇಲೆ ಕಾಣಬಹುದು ನಾವು. ಈ ಪ್ರೌಢಾವಸ್ಥೆಯ ಹೆಣ್ಣು ಕೀಟ 4-5 ತಿಂಗಳು ಬದುಕಿದ್ದು ಸುಮಾರು 60-400 ಮೊಟ್ಟೆಗಳನ್ನ ಇಡುತ್ತೆ. ಇದು ಕಾಳುಗಳನ್ನ ಕೊರೆದು ಮೊಟ್ಟೆ ಇಡುತ್ತೆ. ಮೊಟ್ಟೆಯನ್ನ ಅಂಟು ದ್ರಾವಣದಿಂದ ಮುಚ್ಚಿರುತ್ತೆ. ಗಾಳಿಗೆ ಅಂಟು ದ್ರಾವಣ ಒಣಗಿ ಮೊಟ್ಟೆಗಳು ಕಾಳಿನಿಂದ ಬೀಳದೇ ಇರೋ ತರ ಕಾಳಿಗೆ ಅಂಟಿಸುತ್ತೆ. ಇದು ಈ ಮೊಟ್ಟೆಗಳು 4-6 ದಿನಗಳಲ್ಲಿ ಹೊಡೆದು ಮರಿಗಳಾಗಿ ಮರಿಗಳು ಸುರಂಗಗಳನ್ನ ಕೊರೆದು ಕಾಳಿನೊಳಗೆ ತಿಂತ ಮತ್ತೆ ಸುರಂಗದಲ್ಲೇ ಕೋಶಾವಸ್ಥೆಗೆ ಹೋಗ್ತವೆ. 1-10 ದಿನಗಳಲ್ಲಿ ಅವು ಪ್ರೌಢಾವಸ್ಥೆಗೆ ತಲುಪಿ ಪ್ರೌಢ ಕೀಟ ಕಾಳಿನಿಂದ ಹೊರಗಡೆ ಬಂದು ಮತ್ತೆ ಜೀವನ ಚಕ್ರ ಮುಂದುವರಿಯುತ್ತೆ. ಇದು ಮೊಟ್ಟೆಯಿಂದ ಪ್ರೌಢಾವಸ್ಥೆಗೆ ತಲುಪಲು 26-48 ದಿನಗಳು ತಗೊಳ್ಳುತ್ತೆ. ಆಮೇಲೆ ಎರಡನೇ ಕೀಟ ಏನು ಅಂತಂದ್ರೆ ಕಿರಿಯ ಕೊರಕ ದುಂಬಿ ಅಂತ ಹೇಳ್ತೀವಿ. ಇದು ಲೆಸ್ಸರ್ ಗ್ರೇನ್ ಬೋರರ್ ಅಂತ. ಇದನ್ನ ವೈಜ್ಞಾನಿಕವಾಗಿ ರೈಸೋಪರ್ತ ಡಾಮಿನಿಕಾ ಅಂತ ಕರಿತೀವಿ. ಇದು ಬಾಸ್ಟ್ರೈಚಿಡೆ ಅನ್ನೋ ಕುಟುಂಬಕ್ಕೆ ಸೇರಿದೆ. ಇದು ದುಂಬಿ ಮತ್ತು ಮರಿ ಹುಳು ಎರಡೂನು ಭತ್ತ, ಗೋಧಿ, ಬೇಳೆಕಾಳು, ಕಾಗದ, ಒಣಮರನೂ ಸಹ ಇದು ಡ್ಯಾಮೇಜ್ ಮಾಡುತ್ತೆ. ಹಿಟ್ಟು, ರವೆ, ಮೈದಾ, ಬಿಸ್ಕತ್ತು ಮುಂತಾದ ಪದಾರ್ಥಗಳನ್ನು ಇದು ತಿನ್ನುತ್ತೆ. ಈ ಪ್ರೌಢ ಕೀಟ ಕಡು ಕಂದು ಬಣ್ಣ ಹೊಂದಿದ್ದು 4 ಮಿಲಿಮೀಟರ್ ಅಷ್ಟು ಉದ್ದವಿರುತ್ತೆ. ಇದರದ್ದು ಮುಖ್ಯವಾದ ಗುಣ ಏನು ಅಂತಂದ್ರೆ, ತಲೆ ಎದೆಯ ಕೆಳಭಾಗದಲ್ಲಿ ಬಾಗಿಕೊಂಡಿರುತ್ತೆ. ಮೇಲ್ಗಡೆಯಿಂದ ನೋಡಿದ್ರೆ ತಲೆ ಕಾಣಿಸೋದಿಲ್ಲ ಇದಕ್ಕೆ, ಅದು ಎದೆಯ ತಳಭಾಗದಲ್ಲಿ ಇರುತ್ತೆ. ಒಂದು ಹೆಣ್ಣು ಕೀಟ 300-400 ಮೊಟ್ಟೆ ಇಡುವ ಸಾಮರ್ಥ್ಯನ ಹೊಂದಿದೆ. ಒಂದು ವರ್ಷದಲ್ಲಿ 3-4 ಸಂತತಿಗಳನ್ನ ಇದು ಪೂರೈಸಬಲ್ಲದು. ಇನ್ನು ಮೂರನೇದಾಗಿ ಸಿಗರೇಟ್ ದುಂಬಿ ಅಂತ, ಅಥವಾ ಇದನ್ನ ತಂಬಾಕು ಕುಟ್ಟೆ ದುಂಬಿ ಅಂತಾನೂ ಕರೀತಾರೆ. ವೈಜ್ಞಾನಿಕವಾಗಿ ಲ್ಯಾಸಿಯೋಡರ್ಮ ಸೆರಿ ಕಾರ್ನೆ ಅಂತ ಹೇಳ್ತೀವಿ. ಇದು ಅನೋಬಿಡೆ ಅನ್ನೋ ಕುಟುಂಬಕ್ಕೆ ಸೇರಿದೆ. ಇದು ಈ ದುಂಬಿ ತಂಬಾಕು ಮತ್ತು ಅದರ ಉತ್ಪನ್ನಗಳಿಗೆ ಹಾನಿ ಉಂಟು ಮಾಡುತ್ತದೆ. ಅದಲ್ಲದೆ ತುಂಬಾ ಸಾಂಬಾರು ಪದಾರ್ಥಗಳಾದ ಶುಂಠಿ, ಅರಿಶಿನ, ಮೆಣಸಿನಕಾಯಿ, ಸಂಸ್ಕರಿಸಿದ ಪದಾರ್ಥಗಳಿಗೂ ಸಹ ಇದು ಹಾನಿ ಉಂಟು ಮಾಡುತ್ತದೆ. ಒಂದು ವೈಜ್ಞಾನಿಕ ಸ್ಟಡಿ ಪ್ರಕಾರ ನೈಜೀರಿಯಾದಲ್ಲಿ ಕೋಕೋ ಕಾಯಿಗಳಿಗೆ ಅಪಾರವಾದ ಹಾನಿಯನ್ನ ಉಂಟು ಮಾಡುತ್ತೆ. ಶೇಖರಣೆ ಮಾಡಿದಾಗ ಈ ಪ್ರೌಢ ಕೀಟಗಳು ತಿಳಿ ಕಂದು ಬಣ್ಣ ಹೊಂದಿರುತ್ತವೆ. ಎದೆ ಮತ್ತು ತಲೆ ಮುಂದಕ್ಕೆ ಬಾಗಿರುತ್ತದೆ ಮತ್ತು ಇದು ತುಂಬಾ ಚಿಕ್ಕ ದುಂಬಿ, 2.5 ಮಿಲಿಮೀಟರ್ ಅಷ್ಟು ಉದ್ದ ಇರುತ್ತೆ ಇದು ಅಷ್ಟೇ. ಹೆಣ್ಣು ದುಂಬಿ ಸರಾಸರಿ 100 ಮೊಟ್ಟೆಗಳನ್ನ ಇಡುವ ಸಾಮರ್ಥ್ಯನ ಹೊಂದಿದೆ. ಇದರ ಜೀವನ ಚಕ್ರ 28-51 ದಿನಗಳಷ್ಟು ಇರುತ್ತೆ. ನಾಲ್ಕನೇದಾಗಿ ಮಸಾಲೆ ದುಂಬಿ ಅಂತ, ಅಥವಾ ಇದನ್ನ ಬಿಸ್ಕತ್ ದುಂಬಿ, ಗಂದಿಗೆ ದುಂಬಿ ಅಂತಾನೂ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಇದಕ್ಕೆ ಡ್ರಗ್ ಸ್ಟೋರ್ ಬೀಟಲ್ ಅಂತ ಹೇಳ್ತೀವಿ. ವೈಜ್ಞಾನಿಕವಾಗಿ ಸ್ಟೆಗೋಬಿಯಂ ಪ್ಯಾನಿಸಿಯಂ ಅಂತ ಕರಿತೀವಿ. ಇದು ಅನೋಬಿಡೆ ಜಾತಿಗೆ ಸೇರಿದಂತ ಕೀಟ. ಇದು ಕುಟುಂಬಕ್ಕೆ ಸೇರಿದ. ಹೌದು. ಈ ದುಂಬಿ ಅನೇಕ ವಸ್ತುಗಳ ಮೇಲೆ ಜೀವಿಸಬಲ್ಲದು. ಔಷಧಿ ಅಂಗಡಿ, ಗ್ರಂಥಿಗೆ ಅಂಗಡಿಗಳಲ್ಲಿ ಅಲ್ಲಿ ಏನೇನ್ ವಸ್ತುಗಳಿರ್ತವೆ ಸಾಮಾನ್ಯವಾಗಿ ಆ ವಸ್ತುಗಳ ಮೇಲೆ ಕಂಡು ಬರುತ್ತದೆ. ಇದನ್ನು ಗಂದಿಗೆ ವಸ್ತು ದುಂಬಿ ಅಂತಾನೂ ಸಹ ಇದನ್ನ ಕರೀತಾರೆ. ಇದು ಸಾಂಬಾರ ಪದಾರ್ಥಗಳು, ಬಿಸ್ಕತ್ತು, ಗಿರಣಿಯಲ್ಲಿರೋ ಕಸ, ಒಣಗಿದ ಮಾಂಸ ತುಂಡುಗಳು ಅಥವಾ ತುಣುಕುಗಳು, ಹಣ್ಣು ತರಕಾರಿ, ಒಣಗಿದ ಹಣ್ಣು ತರಕಾರಿ ತುಣುಕುಗಳು, ಸತ್ತ ಕೀಟಗಳ ದೇಹದ ಮೇಲೆ ಅಥವಾ ವಸ್ತು ಸಂಗ್ರಹಾಲಯದಲ್ಲಿ ಇರುವಂತ ಕೀಟಗಳು ಅಥವಾ ಬೇರೆ ಪ್ರಾಣಿ ಇದನ್ನ ಪ್ರದರ್ಶನಕ್ಕಿಟ್ಟಿದ್ರೆ ಅವುಗಳನ್ನ ಸಹ ಹಾಳು ಮಾಡುತ್ತೆ. ಈ ದುಂಬಿ ಸಿಗರೇಟ್ ದುಂಬಿಯನ್ನೇ ಹೋಲುವಂತ ಕೀಟ ಇದು. ಆದ್ರೆ ಸ್ವಲ್ಪ ಉದ್ದ ಮತ್ತೆ ದೊಡ್ಡದಾಗಿರುತ್ತದೆ. 3 ಮಿಲಿಮೀಟರ್ ಅಷ್ಟು ಉದ್ದ ಇರುತ್ತೆ ಈ ಕೀಟ. ಇದು ತಿಳಿ ಕಂದು ಬಣ್ಣದಾಗಿರುತ್ತದೆ. ಆಮೇಲೆ ಚಿಪ್ಪು ರೆಕ್ಕೆಗಳು ಅಥವಾ ಮೊದಲನೇ ರೆಕ್ಕೆಗಳ ಮೇಲೆ ಸೂಕ್ಷ್ಮ ರಂಧ್ರಗಳ ಸಾಲುಗಳಿರುತ್ತೆ ಮತ್ತು ದೇಹದ ಮೇಲೆಲ್ಲ ಮೃದು ತುಪ್ಪಳದಂತಹ ರೋಮಗಳಿರುತ್ತವೆ. ತಲೆ ಸಿಗರೇಟ್ ದುಂಬಿಯಷ್ಟು ಬಾಗಿರುವುದಿಲ್ಲ ಇದರಲ್ಲಿ. ಈ ದುಂಬಿಯ ಜೀವನ ಚಕ್ರ 18-32 ದಿನಗಳಾಗಿರುತ್ತೆ. ಐದನೇದಾಗಿ ಕಾಪ್ರಾ ದುಂಬಿ ಅಂತ, ಇದನ್ನ ವೈಜ್ಞಾನಿಕವಾಗಿ ಟ್ರೋಗೋಡರ್ಮ ಗ್ರಾನೇರಿಯಂ ಅಂತ ಕರಿತೀವಿ. ಇದು ಡರ್ಮಸ್ಟಿಡೆ ಕುಟುಂಬಕ್ಕೆ ಸೇರಿದಂತ ಕೀಟ. ಈ ಕೀಟಗಳನ್ನು ತೊಗಲು ದುಂಬಿಗಳು ಅಂತ ಕರೀತಾರೆ ಅಥವಾ ಜಮಖಾನ ದುಂಬಿ ಅಂತಾನು ಕರೀತಾರೆ. ಯಾಕೆಂದ್ರೆ ಇದು ಜಮಖಾನೆಗೂನು ಡ್ಯಾಮೇಜ್ ಮಾಡುತ್ತೆ, ಹಾನಿ ಮಾಡುತ್ತದೆ. ಜಮಖಾನೆ ಉಲ್ಲನ್ ಜಮಖಾನೆ ಇದ್ರೆ ಅದಕ್ಕೆ ಹಾನಿ ಮಾಡುತ್ತದೆ. ಮರಿ ಹುಳುಗಳ ಹಂತದಲ್ಲಿ ಇವು ತೊಗಲಿನ ವಸ್ತುಗಳು ಅಂದ್ರೆ ಕೇಶ, ತುಪ್ಪಳ, ಉಣ್ಣೆ, ಪ್ರಾಣಿಗಳ ಒಣ ಅವಶೇಷಗಳು ಮತ್ತು ದಾಸ್ತಾನು ಮಾಡಿದ ಅನೇಕ ಆಹಾರ ವಸ್ತುಗಳು ಮತ್ತು ಗೋಧಿಯನ್ನು ಸಹ ಇದು ಭಕ್ಷಿಸುತ್ತದೆ, ಅಂದ್ರೆ ಹಾನಿ ಮಾಡುತ್ತದೆ. ಈ ದುಂಬಿಗಳು ಕಂದು ಮಿಶ್ರಿತ ಕಪ್ಪು ಅಥವಾ ಕಪ್ಪು ಬಣ್ಣ ಹೊಂದಿರುತ್ತದೆ. ಮೈಯೆಲ್ಲಾ ಸೂಕ್ಷ್ಮವಾದ ಹಳದಿ ರೋಮಗಳು ಇರುತ್ತವೆ. ಹೆಣ್ಣು ಕೀಟ ಗಂಡು ಕೀಟಕ್ಕಿಂತ 2-3 ಪಟ್ಟು ದೊಡ್ಡದಾಗಿರುತ್ತದೆ ಮತ್ತು ಇವು 2-3 ಮಿಲಿಮೀಟರ್ ಉದ್ದವಿರುತ್ತದೆ. ಹೆಣ್ಣು ದುಂಬಿ 100-120 ಮೊಟ್ಟೆಗಳನ್ನ ಇಡುತ್ತವೆ. ಇದರ ಜೀವನ ಚಕ್ರ 4-6 ವಾರಗಳು. ಭಾರತದಲ್ಲಿ ನಮ್ದು ಸಮಶೀತೋಷ್ಣ ವಲಯ ಆಗಿರೋದ್ರಿಂದ 1 ವರ್ಷದಲ್ಲಿ 12 ತಲೆಮಾರಿಗಳು ಅಂದ್ರೆ 12 ಜನರೇಷನ್ ನ ಇದು ಪೂರ್ಣಗೊಳಿಸುತ್ತದೆ ಎಂದು ತಿಳಿದು ಬಂದಿದೆ. ಈ ಮರಿ ಹುಳುಗಳು ತಿಂಗಳಗಟ್ಟಲೆ ಆಹಾರ ಇಲ್ಲದೆ ಜೀವಿಸಬಲ್ಲವು. 2-3 ತಿಂಗಳಾದ್ರೇನು ಆಹಾರ ಇಲ್ಲದೇನು ಅವು ಬದುಕೋ ಸಾಮರ್ಥ್ಯವನ್ನ ಹೊಂದಿವೆ. ಮುಂದಿನದು ಬೇಳೆಕಾಳುಗಳ ಕುಟ್ಟೆ ದುಂಬಿಗಳು ಅಂತ. ಇವು ಪಲ್ಸ್ ಬೀಟಲ್ಸ್ ಅಂತ ಹೇಳ್ತೀವಿ ಇಂಗ್ಲಿಷಲ್ಲಿ. ಕಾಣ್ತಾ ಇರ್ತೀವಿ ನಾವು. ಹೌದು. ದ್ವಿದಳ ಧಾನ್ಯಗಳಲ್ಲಿ ಇವುಗಳ ಹಾವಳಿ ತುಂಬಾ ಹೆಚ್ಚು. ಇದನ್ನ ವೈಜ್ಞಾನಿಕವಾಗಿ ಕ್ಯಾಲಸೋಬ್ರೂಕಸ್ ಚೈನೆನ್ಸಿಸ್ ಅಂತ ಹೇಳ್ತೀವಿ. ಇದು ಬ್ರೂಕಿಡೆ ಅನ್ನೋ ಕುಟುಂಬಕ್ಕೆ ಸೇರಿದೆ. ಇದು ಸಿಪ್ಪೆ ಸಮೇತ ಇರುವ ದ್ವಿದಳ ಧಾನ್ಯಕ್ಕೆ ಇವುಗಳ ಹಾವಳಿ ತುಂಬಾ ಹೆಚ್ಚು. ಇವು ತುಂಬಾ ಚಿಕ್ಕ ಕೀಟಗಳೇ, 3-4 ಮಿಲಿಮೀಟರ್ ಅಷ್ಟು ಉದ್ದ ಇರುತ್ತವೆ. ಕಡು ಕಂದು ಬಣ್ಣ ಅಥವಾ ಕಡು ಬೂದು ಬಣ್ಣ ಹೊಂದಿರುತ್ತವೆ. ಇವು ಬಿಳಿ ಮೊಟ್ಟೆಗಳನ್ನ ಕಾಳುಗಳಿಗೆ ಅಂಟಿಸಿರ್ತವೆ. ನಾವು ಒಂದೊಂದ್ಸಲ ಕಾಳುಗಳ ಮೇಲೆ ಈ ಬಿಳಿ ಮೊಟ್ಟೆಗಳನ್ನ ನೋಡಬಹುದು. ಮರಿಹುಳುಗಳು ಕಾಳುಗಳ ಒಳಗಡೆ ಕೊರೆದು ತಿನ್ನುತ್ತವೆ. ಕೋಶಾವಸ್ಥೆಗೆ ಕಾಳುಗಳ ಒಳಗೆ ಹೋಗಿ ಪ್ರೌಢ ಕೀಟಗಳು ಮಾತ್ರ ಹೊರಗಡೆ ಬರುತ್ತವೆ. ಜೀವನ ಚಕ್ರ 19-30 ದಿನಗಳು. ಇವು ಅಲಸಂದೆ, ತೊಗರಿ, ಅವರೆ, ಕಡಲೆ, ಹೆಸರು, ಉದ್ದು, ಹುರುಳಿ ಮುಂತಾದ ಎಲ್ಲಾ ದ್ವಿದಳ ಧಾನ್ಯಗಳನ್ನು ಇವು ಹಾನಿ ಮಾಡುತ್ತವೆ. ಉಂಡೆ ಕಾಳುಗಳನ್ನು ಬಾರಿಸ್ತವೆ. ಹೌದು ಹೌದು, ಬೇಳೆಗಳಲ್ಲಿ ಕಾಣದಿಲ್ಲ ಇವು. ಉಂಡೆ ಕಾಳುಗಳಲ್ಲಿ ಇವುಗಳ ಹಾವಳಿ ತುಂಬಾ ಜಾಸ್ತಿ. ಇವುಗಳ ಹಾವಳಿ ತಾಕುಗಳಲ್ಲೇ ಶುರು ಆಗಿರುತ್ತದೆ. ಕಾಯಿಗಳ ಮೇಲೆ ಮೊಟ್ಟೆಗಳನ್ನಿಟ್ಟು ಮೊಟ್ಟೆ ಮತ್ತು ಮರಿ ಹುಳುಗಳು ಒಕ್ಕಣೆ ನಂತರ ದಾಸ್ತಾನನ್ನ ಸೇರ್ತವೆ. ಇವು ಅಲ್ಲಿ ಜಮೀನಲ್ಲೇನೆ ಪ್ರಾರಂಭ ಆಗ್ಬಿಡ್ತು. ಈ ದುಂಬಿಗಳಲ್ಲೇ ಮೊಟ್ಟೆ ಇರ್ತವೆ. ಮುಂದಿನದು ತುಕ್ಕು ಗೆಂಪು ಹಿಟ್ಟಿನ ದುಂಬಿ ಅಂತ. ಇದನ್ನ ನಾವು ರೆಡ್ ಫ್ಲೋರ್ ಬೀಟಲ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಅದ್ರ ಕಲರ್ ರೆಡ್ ಕಲರ್ ಇರುತ್ತೆ. ಅವು ಹೆಚ್ಚಿಗೆ ಹಿಟ್ಟಿನ ಮೇಲೆ ಕಂಡು ಬರ್ತವೆ. ಹಂಗಾಗಿ ರೆಡ್ ಫ್ಲೋರ್ ಬೀಟಲ್ ಅಂತ ಹೇಳ್ತೀವಿ. ವೈಜ್ಞಾನಿಕವಾಗಿ ಟ್ರೈಬೋಲಿಯಂ ಕ್ಯಾಸ್ಟೇನಿಯಂ ಟ್ರೈಬೋಲಿಯಂ ಕನ್ಫ್ಯೂಸಮ್ ಅಂತ ಎರಡು ಜಾತಿ ಕೀಟಗಳು ಹಾನಿ ಮಾಡ್ತವೆ. ಇವು ಟೆನಿಬ್ರಯಾನಿಡೆ ಅನ್ನೋ ಕುಟುಂಬಕ್ಕೆ ಸೇರಿದವೆ. ಇವು ಪ್ರೌಢ ಕೀಟಗಳು ಮತ್ತು ಮರಿಹುಳುಗಳು ಪದಾರ್ಥಗಳ ಹೊರಗಡೆಯಿಂದ ತಿಂತವೆ. ಇವು ಕೊರೆಯುವುದಿಲ್ಲ, ಕೊರೆದು ತಿನ್ನೋದಿಲ್ಲ, ಪದಾರ್ಥಗಳ ಹೊರಗಡೆನೆ ಇದ್ಕೊಂಡು ಹಾನಿ ಮಾಡ್ತವೆ. ಇವುಗಳ ಕಾಟ ಹೆಚ್ಚಾಗಿ ಸಂಸ್ಕರಣೆ ಮಾಡಿರುವಂತ ಆಹಾರದ ಪದಾರ್ಥಗಳಲ್ಲಿ ಹೆಚ್ಚಿಗೆ ಕಾಣಿಸ್ತವೆ ಇವು. ಇದು ಉಗ್ರಾಣ, ಗಿರಣಿ, ಮಳಿಗೆ ಮತ್ತು ಹಡಗುಗಳಲ್ಲಿರುವ ಧಾನ್ಯಗಳ ಸರಕುಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತವೆ. ಗಿರಣಿಯ ಯಂತ್ರೋಪಕರಣಗಳ ಎಲ್ಲಾ ಭಾಗಗಳಲ್ಲೂ ಇವು ಪ್ರವೇಶ ಮಾಡಿ ಗಿರಣಿಯಿಂದ ಹೊರಬರುವ ಹಿಟ್ಟು, ರವೆ, ಮೈದಾ ಮುಂತಾದ ಸಂಸ್ಕರಣೆ ಮಾಡಿದ ವಸ್ತುಗಳನ್ನು ಕಲುಷಿತಗೊಳಿಸಿ ಅಲ್ಲಿಂದನೇ ಇವುಗಳ ಹಾವಳಿ ಶುರು ಮಾಡ್ತವೆ. ಸಂಸ್ಕರಿಸಿದ ಎಲ್ಲಾ ಆಹಾರ ಪದಾರ್ಥಗಳನ್ನು ಇವು ಭಕ್ಷಿಸುತ್ತವೆ. ಡ್ರೈ ಫ್ರೂಟ್ಸ್ ಇರ್ಬೋದು ಅಥವಾ ಎಣ್ಣೆ ಹಿಂಡಿಗಳಿರ್ಬೋದು, ಸಂಗ್ರಹಾಲಯದಲ್ಲಿರುವ ವಸ್ತುಗಳಿರ್ಬೋದು, ಎಲ್ಲದಕ್ಕೂ ಇವು ಹಾನಿ ಮಾಡ್ತವೆ. ಅಂದ್ರೆ ಇವೆಲ್ಲ ದುಂಬಿ ಜಾತಿಗೆ ಸೇರಿದಂತ ಉಗ್ರಾಣ ಕೀಟಪೀಡಿಗಳಾಯ್ತು. ಹೌದು ಹೌದು. ಇನ್ನ ಇನ್ನೊಂದು ವರ್ಗಕ್ಕೆ ಸೇರಿದಂತ ಅಂದ್ರೆ ಈ ಚಿಟ್ಟೆ ಜಾತಿಗೆ ಸೇರಿದಂತ ಉಗ್ರಾಣ ಕೀಟಪೀಡೆಗಳು ಅಂತ ತಾವು ತಿಳಿಸಿದ್ರಿ. ಇವುಗಳು ಯಾವ್ಯಾವು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಇದು ಲೆಪಿಡಾಪ್ಟ್ರ ಗಣದ ಕೀಟಗಳು ಅಂತ ಹೇಳ್ತೀವಿ. ಲೆಪಿಡಾಪ್ಟ್ರ ಗಣದಲ್ಲಿ ಬರುವಂತ ದಾಸ್ತಾನಿಗೆ ಹಾನಿ ಮಾಡುವಂತ ಕೀಟಗಳು ಇವು. ಲೆಪಿಡಾಪ್ಟ್ರ ಅಂದ್ರೆ ನಾವು ಚಿಟ್ಟೆ, ಪತಂಗ ಅಥವಾ ದೀಪದ ಹುಳು ಮುಂತಾದ ಹೆಸರುಗಳಿಂದ ಕರೆಯುವಂತ ಕೀಟ ಸಮುದಾಯ ಇವು. ಲೆಪಿಡಾಪ್ಟ್ರ ಅಂತಂದ್ರೆ ಕೋಲಿಯಾಪ್ಟ್ರ ಹೇಳಿದೆ ನಾನು, ಕೀಟ ವರ್ಗದಲ್ಲಿ ಅತಿ ದೊಡ್ಡ ಗಣ ಇದು ಅಂತ. ಅದಾದ್ಮೇಲೆ ಬರುವಂತ ಗಣ ಇದು ಲೆಪಿಡಾಪ್ಟ್ರ. ಇದು ಎರಡನೇ ದೊಡ್ಡ ಗಣ ಇದು. ಇದರಲ್ಲಿ ಮುಖ್ಯವಾಗಿ ದಾಸ್ತಾನಿಗೆ ಹಾನಿ ಮಾಡುವ ಕೀಟಗಳೆಂದ್ರೆ ಒಂದನೇದಾಗಿ ಕಾರ್ಸೆರಾ ಸೆಫಲೋನಿಕಾ ಅಂತ ಹೇಳ್ತೀವಿ ವೈಜ್ಞಾನಿಕವಾಗಿ. ಇದು ಕನ್ನಡದಲ್ಲಿ ಅಕ್ಕಿ ಚಿಟ್ಟೆ ಅಂತ ಹೇಳ್ತೀವಿ. ಅಕ್ಕಿಯಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತ ಕೀಟ ಇದು. ಇದು ಪೈರಾಲಿಡೆ ಅನ್ನೋ ಕುಟುಂಬ ವರ್ಗಕ್ಕೆ ಸೇರಿದೆ ಇದು. ಈ ಚಿಟ್ಟೆ ಮಾಸಲು ಹಳದಿ ಮಿಶ್ರಿತ ಕಂದು ಬಣ್ಣ ಆಗಿರುತ್ತದೆ. ರೆಕ್ಕೆಗಳು ಹರಡಿದಾಗ ಅಂದ್ರೆ ರೆಕ್ಕೆಗಳು ಓಪನ್ ಮಾಡಿದಾಗ 14-24 ಮಿಲಿಮೀಟರ್ ಅಷ್ಟು ಅಗಲ ಇರುತ್ತೆ ಇದು. ಬಲಿತ ಮರಿ ಹುಳುಗಳು ಇದರಲ್ಲಿ 5 ಸ್ಟೇಜ್ ಇದೆ, 5 ಇನ್ಸ್ಟಾರ್ ಅಂತ ಹೇಳ್ತೀವಿ. ಅಂದ್ರೆ 5 ಹಂತಗಳು, 4 ಸಲ ಪೊರೆ ಬಿಟ್ಟು 5 ಹಂತ ತಲುಪುತ್ತೆ. ಬಲಿತ ಮರಿ ಹುಳು 15 ಮಿಲಿಮೀಟರ್ ಅಷ್ಟು ಉದ್ದ ಬೆಳೆಯುತ್ತೆ ಇದು. 1-3 ಮಿಲಿಮೀಟರ್ ಅಷ್ಟು ಅಗಲ ಇರುತ್ತೆ. ನಾವು ಆರಾಮಾಗಿ ಇದನ್ನ ಅಕ್ಕಿಯಲ್ಲಿ ಕಾಣಬಹುದು ಇದನ್ನ. ಈ ಹುಳು ಬೆಳ್ಳಗಿರುತ್ತೆ ಹುಳು. ಜೀವನ ಚರಿತ್ರೆಯನ್ನು ಯಾವ ರೀತಿ ಇದು ಮುಂದುವರಿಸುತ್ತೆ ಅಂತೀರಿ? ಈ ಮರಿ ಹುಳುಗಳು ಅನೇಕ ಪದಾರ್ಥಗಳನ್ನ ಭಕ್ಷಿಸ್ತವೆ. ಮುಖ್ಯವಾಗಿ ಮಿಲ್ಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಏನ್ ನಾವು ಮಿಲ್ ಮಾಡ್ತೀವಿ, ಹಿಟ್ಟಿನ ಮಾಡ್ತೀವಿ, ಆ ಪ್ರಾಡಕ್ಟ್ಸ್ ಅಲ್ಲಿ ಆ ಪದಾರ್ಥಗಳಲ್ಲಿ ಹೆಚ್ಚಿಗೆ ಕಂಡು ಬರುತ್ತೆ. ಅಕ್ಕಿ ಇರ್ಬೋದು, ಗೋಧಿ, ಜೋಳ, ಕೋಕೋ, ಚಾಕ್ಲೇಟ್, ಬಿಸ್ಕೆಟ್, ಒಣ ಹಣ್ಣುಗಳು, ಈ ಪದಾರ್ಥಗಳನ್ನ ಇವು ಹಾನಿ ಮಾಡ್ತವೆ. ಇದರದ ವಿಶೇಷ ಏನು ಅಂದ್ರೆ ಮರಿ ಹುಳುಗಳು ಬೆಳೆದಂತೆಲ್ಲ ರೇಷ್ಮೆ ನೂಲಿನಂತಹ ಜಾಲ ಮತ್ತು ಸುರಂಗಗಳನ್ನು ಮಾಡಿ ಅದರೊಳಗೆ ಇದ್ದು ತಿನ್ನುತ್ತವೆ. ನಾವು ಸಿಲ್ಕನ್ ಟನಲ್ಸ್ ಅಂತ ಹೇಳ್ತೀವಿ. ಕೋಶಾವಸ್ಥೆಗೂ ಸಹ ಇದೇ ಸುರಂಗಗಳಲ್ಲೇ ಹೋಗ್ತವೆ. ಕೋಶಾವಸ್ಥೆಗೆ ಹೋದ್ಮೇಲೆ 1-10 ದಿನದಲ್ಲಿ ಚಿಟ್ಟೆಗಳು ಹೊರಗಡೆ ಬರ್ತವೆ. ಈ ಚಿಟ್ಟೆ 1 ವಾರ ಜೀವಿಸಿ 100-200 ಮೊಟ್ಟೆಗಳನ್ನು ಇಡ್ತವೆ. ಇವು 45-60 ದಿನದ ಅವಧಿಯಲ್ಲಿ ಜೀವನ ಚಕ್ರ ಪೂರೈಸುತ್ತವೆ. ಇದು ಅಕ್ಕಿ ಚಿಟ್ಟೆ ಬಗ್ಗೆ ಆಯಿತು. ಆನಂತರ ಇನ್ಯಾವ ಕೀಟ ಬರುತ್ತೆ ಅಂತ? ಮೆಕ್ಕೆಜೋಳದ ಹಿಟ್ಟಿನ ಚಿಟ್ಟೆ ಅಂತ, ಇದು ಇಂಡಿಯನ್ ಮೀಲ್ ಮಾತ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ವೈಜ್ಞಾನಿಕವಾಗಿ ಪ್ಲೋಡಿಯಾ ಇಂಟರ್ ಪಂಕ್ಟೆಲ್ಲಾ ಅಂತ ಹೇಳ್ತೀವಿ. ಇದು ಪೈರಾಲಿಡೆ ಕುಟುಂಬಕ್ಕೆ ಸೇರಿದ ಅಂತ ಕೀಟ ಇದು. ಇದು ಮುಂದಿನ ರೆಕ್ಕೆಗಳು ಕೆಂಪು ಮಿಶ್ರಿತ ಕಂದು ಬಣ್ಣ ಹೊಂದಿದ್ದು, ಹಿಂದಿನ ರೆಕ್ಕೆಗಳಲ್ಲಿ ಉದ್ದನೆಯ ಬಿಳಿ ಮಿಶ್ರಿತ ಬೂದು ಬಣ್ಣವಿರುತ್ತದೆ. ಪ್ರೌಢ ಚಿಟ್ಟೆ 300 ಮೊಟ್ಟೆಗಳವರೆಗೂ ಇಡುತ್ತೆ. ಇದು ಜೀವನ ಚಕ್ರ 50-60 ದಿನಗಳು. ಮರಿ ಹುಳುಗಳು ಕಾಳುಗಳು ಒಣಹಣ್ಣುಗಳು ಅಂದ್ರೆ ಡ್ರೈ ಫ್ರೂಟ್ಸ್ ಸಂಸ್ಕರಿಸಿದ ಆಹಾರ ಧಾನ್ಯಗಳನ್ನ ಭಕ್ಷಿಸುತ್ತವೆ. ಆಮೇಲೆ ಬಾದಾಮಿ ಚಿಟ್ಟೆ ಅಥವಾ ಅಂಜೂರದ ಚಿಟ್ಟೆ ಅಂತ, ಇದು ಕಾಡ್ರಾ ಕಾಟೆಲ್ಲ ಅಂತ ವೈಜ್ಞಾನಿಕವಾಗಿ ಹೇಳ್ತೀವಿ. ಇದು ಪೈರಾಲಿಡೆ ಕುಟುಂಬಕ್ಕೆ ಸೇರಿದಂತ ಕೀಟ. ಇದು ಸಣ್ಣ ಚಿಟ್ಟೆ, ಈಗ ಮೆಕ್ಕೆಜೋಳದ ಹಿಟ್ಟಿನ ಚಿಟ್ಟೆ ಅಥವಾ ಅಕ್ಕಿ ಚಿಟ್ಟೆಗಿಂತ ಚಿಕ್ಕದಿದು. ಮುಂದಿನ ರೆಕ್ಕೆಗಳು ಬೂದು ಬಣ್ಣ. ಮರಿ ಹುಳುಗಳು ರೇಷ್ಮೆ ನೂಲಿನಿಂದ ಗೂಡು ಕಟ್ಟಿ ಅಕ್ಕಿ ಕಾಳುಗಳು ಗೋಡಂಬಿ ದ್ರಾಕ್ಷಿ ಕಡಲೆ ಬೀಜ ಅಂಜೂರ ಎಲ್ಲಾ ರೀತಿಯ ಒಣಹಣ್ಣುಗಳನ್ನು ಮತ್ತೆ ಸಂಸ್ಕರಿಸಿದ ಪದಾರ್ಥಗಳು ಮತ್ತೆ ಎಣ್ಣೆ ಹಿಂಡಿಗಳನ್ನ ಹಾನಿ ಮಾಡುತ್ತೆ ಅಥವಾ ತಿನ್ನುತ್ತೆ. ಇದು ಮುಖ್ಯವಾಗಿ ಬಾದಾಮಿ ಚಿಟ್ಟೆ ಬಗ್ಗೆ ಆಯ್ತು. ಹೌದು, ಇದನ್ನ ಬಿಟ್ರೆ ಭತ್ತದ ಚಿಟ್ಟೆ ಅಂತ ಒಂದಿದೆ, ಅದು ಸೈಟೋಟ್ರೋಗ ಸೀರಿಯಲ್ ಎಲ್ಲ ಅಂತ ವೈಜ್ಞಾನಿಕವಾಗಿ ಕರಿತೀವಿ. ಇದು ಗೆಲಿಕಿಡೆ ಅನ್ನೋ ಕುಟುಂಬ ವರ್ಗಕ್ಕೆ ಸೇರಿದೆ. ಸಾಧಾರಣವಾಗಿ ಭತ್ತವನ್ನ ನಾವು ದಾಸ್ತಾನ್ ಮಾಡಿದಾಗ ಇದ್ದೇ ಇರುತ್ತೆ. ಹೌದು ಹೌದು, ಇದು ತುಂಬಾ ಮುಖ್ಯವಾದ ಕೀಟ. ಇದು ಮುಂದಿನ ರೆಕ್ಕೆಗಳು ಬಿಳಿ ಮಿಶ್ರಿತ ಹಳದಿ ಮತ್ತು ಹಿಂದಿನ ರೆಕ್ಕೆಗಳು ಬೂದು ಬಣ್ಣ ಹೊಂದಿರುತ್ತವೆ. ಇದು ಉದ್ದನೆಯ ರೇಷ್ಮೆ ಅಂತ ರೋಮಗಳಿರುತ್ತದೆ, ಅಂದ್ರೆ ಹಿಂದಿನ ರೆಕ್ಕೆಗಳಲ್ಲಿ ಉದ್ದನೆಯ ರೇಷ್ಮೆ ಅಂತ ರೋಮಗಳಿರುತ್ತವೆ. ಇದು ತುಂಬಾ ಚಿಕ್ಕ ಕೀಟ, ನಾನು ಹೇಳಿದೆ ರೆಕ್ಕೆ ಹರಡಿದ್ರೆ 5-6 mm ಅಷ್ಟು ಅಗಲ ಬರುತ್ತೆ. ಚಿಟ್ಟೆಗಳು ಕಾಳುಗಳ ಮೇಲೆ ಮೊಟ್ಟೆಗಳನ್ನಿಡುತ್ತವೆ. ಮರಿ ಹುಳುಗಳು ಕೊರೆದು ತಿಂತವೆ ಮತ್ತು ಕೋಶಾವಸ್ಥೆಗೂ ಸಹ ಕಾಳಿನ ಒಳಗಡೆನೆ ಹೋಗುತ್ತೆ. ಇದು ಕೊರೆದು ತಿನ್ನುವಂತ ಕೀಟ ಇದು. ಈ ಕೀಟ ಸಿಪ್ಪೆ ಸಮೇತ ಭತ್ತಕ್ಕೆ ಹೆಚ್ಚು ಹಾನಿ ಉಂಟು ಮಾಡುತ್ತದೆ. ಭತ್ತ ಅಲ್ಲದೆ ರಾಗಿ ಮತ್ತೆ ಜೋಳಕ್ಕೂ ಇದು ಹಾನಿ ಮಾಡುತ್ತದೆ. ಇದು ಬೆಳೆಗಳಲ್ಲಿ ಅಂದ್ರೆ ಜಮೀನಿನಲ್ಲಿ ತಾಕುಗಳಲ್ಲಿ ಹಾನಿ ಶುರು ಮಾಡ್ಬಿಡುತ್ತೆ. ಒಕ್ಕಣೆ ಆದಂತ ದಾಸ್ತಾನ್ ಮಾಡಿದಾಗ ಅಲ್ಲಿಂದ ಮೊಟ್ಟೆ ಮತ್ತೆ ಮರಿ ಹುಳುಗಳು ಉಗ್ರಾಣಕ್ಕೆ ಬಂದು ಉಗ್ರಾಣದಲ್ಲಿ ಹೆಚ್ಚಿನ ಹಾನಿಯನ್ನ ಉಂಟು ಮಾಡುತ್ತವೆ. ಈಗ ತಾವೀಗಾಗಲೇ ಮುಖ್ಯ ಜಮೀನಿನಿಂದಲೂ ಈ ಕೀಟಪೀಡೆಗಳು ಉಗ್ರಾಣವನ್ನ ಪ್ರವೇಶ ಮಾಡ್ತವೆ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿಯನ್ನು ಮಾಡಿಕೊಡ್ತೀರಾ? ದಾಸ್ತಾನು ಕೀಟಗಳು ಎಲ್ಲಿಂದ ಮತ್ತೆ ಹೇಗೆ ಬರ್ತವೆ ಅಂತಂದ್ರೆ, ಮೊದಲನೇದಾಗಿ ಜಮೀನಿಂದನೇ ಡೈರೆಕ್ಟ್ ಆಗಿ ಬರುವಂತದ್ದು. ಈಗ ತೆನೆ ಅಥವಾ ಕಾಯಿಗಳು ಬಲ್ತಿದ್ದ ಸಂದರ್ಭದಲ್ಲಿ ಈ ಕೀಟಗಳು ಅಲ್ಲೇ ಹೋಗಿ ಮೊಟ್ಟೆ ನೀಡ್ತವೆ. ಕೆಲವು ಸಲ ಮರಿ ಹುಳುಗಳು ಕಾಳುಗಳ ಒಳಗಡೆ ಹೋಗಿ ಒಕ್ಕಣೆ ಆದ ನಂತರ ದಾಸ್ತಾನಿನೊಂದಿಗೆ ಉಗ್ರಾಣ ತಲುಪ್ತವೆ. ಇವು ಮುಖ್ಯವಾಗಿ ಆತರ ಬರೋ ಕೀಟಗಳು ಅಂತಂದ್ರೆ ಅಕ್ಕಿ ಮೂತಿ ಹುಳು, ಆಮೇಲೆ ದ್ವಿದಳ ಧಾನ್ಯದ ದುಂಬಿಗಳು, ಭತ್ತದ ಚಿಟ್ಟೆ, ಗೆಣಸಿನ ಮೂತಿ ಹುಳು, ಆಲೂಗಡ್ಡೆ ಚಿಟ್ಟೆ, ಇವುಗಳೆಲ್ಲ ಮೇನ್ ಫೀಲ್ಡ್ ಇಂದ ಉಗ್ರಾಣಕ್ಕೆ ಬರ್ತವೆ. ಇದಲ್ದೆ ನಾವೀಗ ದಾಸ್ತಾನು ಮಾಡೋದಿಕ್ಕೆ ಹಳೆ ಚೀಲಗಳನ್ನ ಬಳಸಿದಾಗ ಅದರಲ್ಲಿ ಆಲ್ರೆಡಿ ಕೀಟಗಳಿದ್ರೆ ಉಗ್ರಾಣದಲ್ಲಿ ಇವುಗಳ ಹಾವಳಿ ಪ್ರಾರಂಭ ಆಗಿ ತುಂಬಾ ಜಾಸ್ತಿ ಆಗುತ್ತೆ. ಆಮೇಲೆ ದಾಸ್ತಾನನ್ನ ಸಾಗಣೆ ಮಾಡುವಾಗ ಅಥವಾ ಉಗ್ರಾಣಗಳಿಗೆ ದಾಸ್ತಾನನ್ನು ಸಾಗಿಸುವಾಗ ದಾರಿಯಲ್ಲಿ ಈ ಕೀಟಗಳು ಹಾರಿ ಬಂದು ದಾಸ್ತಾನನ್ನ ಸೇರಬಹುದು. ಅದು ಒಂದು ಅವಕಾಶ ಇದೆ. ಆಮೇಲೆ ಉಗ್ರಾಣದ ಸಂಧಿಗೊಂದುಗಳಲ್ಲಿ ಅವಿತು ಕುಳಿತುಕೊಂಡಿರ್ತವೆ ಅಥವಾ ಗೋಡೆ ನೆಲದಲ್ಲಿ ಅವಿತು ಕುಳಿತು ದಾಸ್ತಾನು ಶೇಖರಿಸಿದ ಮೇಲೆ ದಾಸ್ತಾನಕ್ಕೆ ಬಂದು ಅಲ್ಲಿ ಹಾವಳಿ ಮಾಡ್ತವೆ. ಅಥವಾ ಪ್ರೌಢಾವಸ್ಥೆ ಕೀಟಗಳು, ಇವಕ್ಕೆಲ್ಲ ಸುಮಾರು ಕೀಟಗಳಿಗೆ ರೆಕ್ಕೆಗಳಿದಾವೆ, ಸಾಕಷ್ಟು ದೂರ ಹಾರಬಲ್ಲವು. ಹಾರಿಕೊಂಡು ಬಂದು ಒಂದು ಉಗ್ರಾಣದಿಂದ ಇನ್ನೊಂದು ಉಗ್ರಾಣಕ್ಕೆ ತಲುಪಬಹುದು. ಅಥವಾ ಮರಿ ಹುಳುಗಳು ಉಗ್ರಾಣಗಳ ಹತ್ರ ಇರುವಾಗ ಮರಿ ಹುಳುಗಳು ಒಂದು ಉಗ್ರಾಣದಿಂದ ಇನ್ನೊಂದು ಉಗ್ರಾಣಕ್ಕೆ ಹರಿದಾಡ್ಕೊಂಡು ಬಂದು ದಾಸ್ತಾನನ್ನು ತಲುಪಬಹುದು. ಇನ್ನು ಮುಖ್ಯವಾಗಿ ಈ ದಾಸ್ತಾನು ಕೀಟಗಳ ಹತೋಟಿಯನ್ನ ಹೇಗೆ ಮಾಡಬಹುದು ಅಂತೀರಿ? ಈ ದಾಸ್ತಾನು ಕೀಟಗಳ ಹಾವಳಿ ಕಾಳಿನಲ್ಲಿರುವ ತೇವಾಂಶದ ಮೇಲೆ ನಿಂತಿರುತ್ತೆ. ಈಗ ತೇವಾಂಶ 9-10 ಇದ್ರೆ ಈ ದಾಸ್ತಾನು ಕೀಟಗಳ ಹಾವಳಿ ಕಡಿಮೆ. ದಾಸ್ತಾನನ್ನು ಚೆನ್ನಾಗಿ ಸೂರ್ಯನ ಬಿಸಿಲಿಗೆ ಒಣಗಿಸಿ ಕಾಳಿನ ತೇವಾಂಶವನ್ನು 10% ಕಡಿಮೆ ಮಾಡುವುದರಿಂದ ಈ ಕೀಟಗಳನ್ನ ಹಾವಳಿಯನ್ನ ಕಡಿಮೆ ಮಾಡಬಹುದು. ಆಮೇಲೆ ಇವು ಉಗ್ರಾಣದಲ್ಲಿ ತೇವಾಂಶ ಇರಬಾರದು. ತೇವಾಂಶ ರಹಿತ ಉಗ್ರಾಣದಲ್ಲಿ ಕಾಳುಗಳನ್ನ ಅಥವಾ ದಾಸ್ತಾನನ್ನ ಶೇಖರಿಸಬೇಕು. ಎರಡನೇದಾಗಿ ಆಮ್ಲಜನಕದ ಸಾಂದ್ರತೆ, ಉಗ್ರಾಣದಲ್ಲಿ ಆಮ್ಲಜನಕದ ಸಾಂದ್ರತೆ. ಈ ಕೀಟಗಳು ಬದುಕಲು ಆಮ್ಲಜನಕದ ಅವಶ್ಯಕತೆ ಇರುತ್ತೆ. ದಾಸ್ತಾನನ್ನು ಗಾಳಿ ಆಡದ ಉಗ್ರಾಣ ಅಥವಾ ಡಬ್ಬಿಗಳಲ್ಲಿ, ಬಿನ್ಸ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ತುಂಬಿ ಇಟ್ಟಾಗ ಆಮ್ಲಜನಕದ ಸಾಂದ್ರತೆ ಕಡಿಮೆ ಆಗಿ ಅಂತ ಕಾಳುಗಳಿಗೆ ದಾಸ್ತಾನು ಕೀಟಗಳ ಹಾವಳಿ ಕಡಿಮೆ ಆಗುತ್ತೆ. ಆಮೇಲೆ ಮೂರನೇದಾಗಿ ಉಗ್ರಾಣದ ಉಷ್ಣಾಂಶ. ಉಷ್ಣಾಂಶ ಇವಾಗ 25-30 ಡಿಗ್ರಿ ಸೆಂಟಿಗ್ರೇಡ್ ಇದ್ದಾಗ ಇವುಗಳ ಹಾವಳಿ ಅತಿ ಹೆಚ್ಚು. ನಮ್ಗೇನಾದ್ರೂ ಸಾಧ್ಯವಾದ್ರೆ ಉಗ್ರಾಣದ ಉಷ್ಣಾಂಶ ಒಂದು 10-15 ಡಿಗ್ರಿ ಸೆಂಟಿಗ್ರೇಡ್ ಮಾಡಿದಾಗ ಇವುಗಳ ಬೆಳವಣಿಗೆ ತುಂಬಾ ಕುಂಠಿತ ಆಗುತ್ತೆ, ಕುಂಠಿತ ಆಗಿ ಹಾವಳಿ ಕಡಿಮೆ ಆಗುತ್ತೆ. ಅಂದ್ರೆ ಕಡಿಮೆ ಉಷ್ಣಾಂಶ ಇದ್ದಷ್ಟು ಅವುಗಳ ಬೆಳವಣಿಗೆ ಕಡಿಮೆ. ಹೌದು, ಬೆಳವಣಿಗೆ ಕುಂಠಿತ ಆಗುತ್ತೆ, ಬೆಳವಣಿಗೆ ಕಡಿಮೆ ಆಗುತ್ತೆ. ಹಂಗಾಗಿ ನಾವು ಕಾಳುಗಳನ್ನ ಚೆನ್ನಾಗಿ ಶೇಖರಣೆ ಮಾಡ್ಕೋಬಹುದು. ಇನ್ನು ಈ ಉಗ್ರಾಣ ಕೀಟಗಳು ಕಾಣಿಸ್ಕೊಳ್ಳೋದಕ್ಕಿಂತ ಮೊದಲೇ ಅವುಗಳನ್ನು ತಡೆಗಟ್ಟೋದಕ್ಕೆ ಏನು ಕ್ರಮ ವಹಿಸಬೇಕಾಗುತ್ತೆ ಅಂತ? ನಾವಿಲ್ಲಿ ಎರಡು ರೀತಿಯಾಗಿ ನಾವು ಇವುಗಳನ್ನ ತಡೆಗಟ್ಟಬಹುದು. ಒಂದು ಮುಂಜಾಗ್ರತಾ ಕ್ರಮಗಳು, ಅಂದ್ರೆ ಪ್ರಿವೆಂಟಿವ್ ಮೆಷರ್ಸ್ ಅಂತ ಹೇಳ್ತೀವಿ. ಎರಡನೇದು ಕ್ಯೂರೇಟಿವ್ ಮೆಷರ್ಸ್. ಕ್ಯೂರೇಟಿವ್ ಮೆಷರ್ಸ್ ಅಂತಂದ್ರೆ ಆಲ್ರೆಡಿ ಕೀಟಗಳು ಇರ್ತವೆ, ಅದಕ್ಕೆ ಏನೇನು ಪರಿಹಾರ ಕ್ರಮಗಳನ್ನ ನಾವು ತಗೋಬಹುದು ಅಂತ. ಈಗ ಮುಂಜಾಗ್ರತೆ ಕ್ರಮಗಳು ಏನೇನು ಅಂತಂದ್ರೆ, ಈ ಕೀಟಗಳು ಕಾಣಿಸಿಕೊಳ್ಳುವ ಮೊದಲೇ ನಾವು ಕೀಟಗಳನ್ನ ತಡೆಗಟ್ಟುವ ಕ್ರಮವನ್ನ ವಹಿಸಬೇಕು. ಒಂದು, ದಾಸ್ತಾನು ಶೇಖರಿಸುವ ಮೊದಲು ಗೋಡಾನು ಅಥವಾ ಉಗ್ರಾಣ ಅಥವಾ ಬಿನ್ಗಳನ್ನ, ಅಂದ್ರೆ ಡಬ್ಬಗಳನ್ನೆಲ್ಲ ಎಲ್ಲಿ ನಾವು ದಾಸ್ತಾನನ್ನ ಸ್ಟೋರ್ ಮಾಡ್ತೀವಿ ಅಥವಾ ಹಳೆ ಚೀಲಗಳನ್ನ ಶುಚಿ ಮಾಡಿ ಕೀಟಗಳು ಇಲ್ಲದಂತೆ ನೋಡ್ಕೊಳ್ಬೇಕು ಮೊದಲನೇದಾಗಿ. ಎರಡನೇದಾಗಿ, ಹೊಸ ಚೀಲಗಳನ್ನ ದಾಸ್ತಾನು ಮಾಡಲು ಬಳಸುವುದು ಉತ್ತಮ. ಈಗ ನಮ್ಮ ಹತ್ರ ಹೊಸ ಚೀಲ ಇಲ್ಲ, ನಾವು ಹಳೆ ಚೀಲಗಳನ್ನೇ ಬಳಸ್ತೀವಿ ಅಂದ್ರೆ ಹಳೆ ಚೀಲಗಳನ್ನ ಕುದಿಯುವ ನೀರಿನಲ್ಲಿ 30 ನಿಮಿಷಗಳ ಕಾಲ ಬಿಡಬೇಕು, ಬಿಟ್ಟು ಒಣಗಿಸಿ ಬಳಸಬಹುದು. ಅಥವಾ 1% ಮೆಲಾಥಿಯನ್ ದ್ರಾವಣದಲ್ಲಿ ಅದ್ದಿ ಬಿಸಿಲಿನಲ್ಲಿ ಒಣಗಿಸಿ ಬಳಸಬಹುದು. ಹಾಗೆ ಮಾಡಿದಾಗ ಅದರಲ್ಲಿ ಏನಾದರೂ ಕೀಟಗಳು ಇದ್ರೆ ಅವು ಸಾಯ್ತವೆ. ಆಮೇಲೆ ಉಗ್ರಾಣಕ್ಕೆ ಅಥವಾ ದಾಸ್ತಾನಿಗೆ ಕೀಟಗಳ ಹಾವಳಿ ಕಡಿಮೆ ಆಗುತ್ತೆ. ಆಮೇಲೆ ಮೂರನೇದಾಗಿ, ಚೀಲಗಳು ಅಥವಾ ಡಬ್ಬಗಳು ಉಗ್ರಾಣಗಳು ತೇವಾಂಶ ತಟ್ಟದ ಹಾಗೆ ಇಡಬೇಕು. ನಾವೇನ್ ದಾಸ್ತಾನು ಮಾಡ್ತೀವಿ ಉಗ್ರಾಣದಲ್ಲಿ, ತೇವಾಂಶ ತಟ್ಟದ ಹಾಗೆ ಇರಬೇಕು. ನೆಲದ ಮೇಲೆ ದಾಸ್ತಾನು ಶೇಖರಿಸುವ ಮೊದಲು ನೆಲದ ಮೇಲೆ ಮರದ ಹಲಗೆ ಅಥವಾ ಬಿದಿರಿನ ಚಾಪೆಗಳನ್ನು ಹಾಕಿ ನಂತರ ದಾಸ್ತಾನನ್ನು ಶೇಖರಿಸಬೇಕು. ಯಾಕೆ ಅಂತಂದ್ರೆ ತೇವಾಂಶ ನೆಲದಿಂದ ದಾಸ್ತಾನಿಗೆ ಬರಬಾರದು ಅನ್ನೋ ಉದ್ದೇಶದಿಂದ. ಈಗ ನೀರಿನ ಅಂಶ ಕಾಳಿನಲ್ಲಿ ಜಾಸ್ತಿ ಆದ್ರೆ ಮತ್ತೆ ಕೀಟಗಳ ಹಾವಳಿ ಜಾಸ್ತಿ ಆಗುತ್ತೆ, ಅದನ್ನ ತಡೆಗಟ್ಟೋದಕ್ಕೆ. ಆಮೇಲೆ ದಾಸ್ತಾನು ಶೇಖರಿಸುವ ಉಗ್ರಾಣ ಅಥವಾ ಕೊಠಡಿಯಲ್ಲಿ ಚೆನ್ನಾಗಿ ಗಾಳಿ ಆಡಬೇಕು, ವೆಂಟಿಲೇಷನ್ ಚೆನ್ನಾಗಿರಬೇಕು ಅಂತ ಹೇಳ್ತೀವಿ. ಕಿಟಕಿ ಮತ್ತು ಬಾಗಿಲುಗಳಿಗೆ ಜಾಲರಿ ಹಾಕಿರಬೇಕು, ಮೆಶ್ ಹಾಕಬೇಕು. ಯಾಕೆ ಅಂತಂದ್ರೆ ಇಲ್ಲಿ ಇಲಿ ಹೆಗ್ಗಣ ಅಥವಾ ಪಕ್ಷಿಗಳು ಕೀಟಗಳು ಉಗ್ರಾಣದ ಒಳಗಡೆ ಬರುವುದಂತೆ ತಡಿಬಹುದು. ಆಮೇಲೆ 5ನೇದಾಗಿ, 0.2% ಮೆಲಾಥಿಯನ್ ದ್ರಾವಣವನ್ನು ಚೀಲಗಳ ಮೇಲೆ 100 ಚದರ ಮೀಟರ್ಗೆ 3 ಲೀಟರ್ ಮೆಲಾಥಿಯನ್ ದ್ರಾವಣವನ್ನು ಸಿಂಪಡಿಸಬೇಕು. ಇದು ಕೀಟಗಳು ದಾಸ್ತಾನು ಮಾಡಿದ ಚೀಲಗಳ ಒಳಗೆ ಹೋಗುವುದನ್ನು ತಡೆಯುತ್ತದೆ. ಅಂದ್ರೆ ಹಿಂಗೆ ಮೆಲಾಥಿಯನ್ ದ್ರಾವಣವನ್ನ ಸಿಂಪಡಣೆ ಮಾಡೋದ್ರಿಂದ ಯಾವ್ದಾದ್ರು ಕೀಟಗಳು ಒಂದೆರಡು ತಪ್ಪಿಸ್ಕೊಂಡು ಬಂದ್ರೇನು ಅವು ಚೀಲಗಳ ಒಳಗೆ ಹೋಗುವುದನ್ನ ತಡೆಗಟ್ಟುತ್ತೆ. ಚೀಲಗಳ ಮೇಲೆ ಸಿಂಪಡಣೆ ಮಾಡಬೇಕು. ಆಮೇಲೆ 6ನೇದಾಗಿ, ಮಳೆ ಬರುವ ಸಮಯದಲ್ಲಿ ಉಗ್ರಾಣದ ಎಲ್ಲಾ ಕಿಟಕಿ ಬಾಗಿಲುಗಳನ್ನು ಮುಚ್ಚಬೇಕು. ನಮ್ಗೆಲ್ಲ ಗೊತ್ತಿರೋ ಹಾಗೆ ಕಾಳುಗಳು ಹವಾಮಾನದಲ್ಲಿರುವ ತೇವಾಂಶವನ್ನು ಹೀರ್ಕೊಂಡು ಕಾಳಿನ ತೇವಾಂಶ ಹೆಚ್ಚಾಗುತ್ತೆ. ಅಂತ ಸಂದರ್ಭದಲ್ಲಿ ಕಾಳಿನ ತೇವಾಂಶ ಹೆಚ್ಚಾದಾಗ ಕೀಟಗಳ ಹಾವಳಿ ಜಾಸ್ತಿ ಆಗುತ್ತೆ. ಅದನ್ನ ತಡೆಯೋದಕ್ಕೋಸ್ಕರ ನಾವು ಕಿಟಕಿ ಬಾಗಿಲುಗಳನ್ನ ಮುಚ್ಚಬೇಕು, ಉಗ್ರಾಣದ ಕಿಟಕಿ ಬಾಗಿಲುಗಳನ್ನ ಮುಚ್ಚಬೇಕು. ಆಮೇಲೆ ಈಗ ನಾವು ಬಿತ್ತನೆ ಬೀಜಕ್ಕೆ ಏನಾದ್ರೂ ಸೆಪರೇಟ್ ಆಗಿ ತೆಗೆದಿಡುವಾಗ ಕಾರ್ಬರಿಲ್ ಅಥವಾ ಮೆಲಾಥಿಯನ್ನ 1:200 ಅನುಪಾತದಲ್ಲಿ, ಅಂದ್ರೆ 200 ಕೆಜಿ ಬಿತ್ತನೆ ಬೀಜಕ್ಕೆ ತೆಗೆದಿಡೋದಾದ್ರೆ 1 ಕೆಜಿ ಕಾರ್ಬರಿಲ್ ಅಥವಾ ಮೆಲಾಥಿಯನ್, ಸೊ ಅದ ಪುಡಿಯನ್ನ ಅದ್ರ ಜೊತೆ ಬೆರೆಸಿ ಅದನ್ನ ಇಟ್ಟಾಗ ಇದು ನಮ್ಗೆ 1 ವರ್ಷದವರೆಗೂನು ಈ ಕೀಟದ ಹಾವಳಿಯಿಂದ ತಪ್ಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದು ಬಿತ್ತನೆ ಬೀಜಕ್ಕೆ ಮಾತ್ರ ನಾವು ಬೆರೆಸಬೇಕು. ಹೌದೌದು, ಬಿತ್ತನೆ ಬೀಜಕ್ಕೆ ಮಾತ್ರ ಬೆರೆಸಬೇಕು, ಆಹಾರಕ್ಕೆ ಬಳಸುವಂತಕ್ಕೆ ಬಳಸಂಗಿಲ್ಲ. ಹೌದು ಹೌದು, ಅಂದ್ರೆ ಮಿಶ್ರ ಮಾಡಂಗಿಲ್ಲ, ಮಿಶ್ರಣ ಮಾಡಂಗಿಲ್ಲ. ಇನ್ನ ಈ ದ್ವಿದಳ ಧಾನ್ಯದ ದುಂಬಿಗಳು ಸಾಕಷ್ಟು ಕಾಣಿಸ್ಕೊಳ್ತಾವಲ್ಲ, ಇವುಗಳ ಹತೋಟಿಯನ್ನು ಹೇಗೆ ಮಾಡೋದು ಅಂತೀರಿ? ಮೊದಲನೇದಾಗಿ ನಾನು ಹೇಳಿದೆ ಕಾಳಿನ ತೇವಾಂಶ ತುಂಬಾ ಮುಖ್ಯ ಅಂತ. ಶೇಕಡ 10% ಕಡಿಮೆ ಇರೋ ತರ ಚೆನ್ನಾಗಿ ಒಣಗಿಸ್ಬೇಕು. ಆಮೇಲೆ ಎರಡನೇದಾಗಿ ನಾವೇನಾದ್ರೂ ಇದನ್ನ ಕಾಳುಗಳನ್ನ ಒಂದು ಡಬ್ಬದಲ್ಲಿ ತುಂಬಿಸಿಟ್ಕೊಂಡಾಗ, ಇದು 50 ಕೆಜಿ ಅಥವಾ 100 ಕೆಜಿ ಡಬ್ಬಗಳಲ್ಲಿ ತುಂಬಿಸಿಟ್ಟಾಗ 1 ಇಂಚು ಸಣ್ಣ ಮರಳು ಕಾಳಿನ ಮೇಲೆ ಹಾಸ್ಬೋದು. ಅಂದ್ರೆ ಜರಡಿ ಹಿಡ್ದಿದ ಮರಳು ಹಾಸ್ಬೇಕಿಲ್ಲಿ. ಈ ಮರಳಿನ ಕಣಗಳು ಕಾಳುಗಳ ಮಧ್ಯ ಜಾಗವನ್ನೆಲ್ಲ ಆವರಿಸಿ ದುಂಬಿಗಳು ಒಂದು ಕಾಳಿನಿಂದ ಇನ್ನೊಂದು ಕಾಳಿಗೆ ಹೋಗದ ಹಾಗೆ ತಡೆಯುತ್ತದೆ. ಮತ್ತು ದುಂಬಿಗಳೇನಾದ್ರೂ ಇದ್ರೆ ಅಲ್ಲೇ ಸಿಕ್ಕಾಕೊಂಡು ಸಾಯ್ತವೆ. ಇದಕ್ಕೆ ಯಾವುದೇ ರಾಸಾಯನಿಕ ಬಳಸೋ ಹಾಗಿಲ್ಲ. ಬಳಸದೇನು ನಾವು 1 ವರ್ಷ 2 ವರ್ಷ ನಾವು ಶೇಖರಣೆ ಮಾಡಬಹುದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಧಾನ್ಯ ದಾಸ್ತಾನು ಪೀಡೆಗಳು ಮತ್ತು ಅವುಗಳ ಹತೋಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎನ್ ಸುಮಿತ್ರಮ್ಮ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9446623336. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9446663336. ತುಂಬಾ ಸಂತೋಷ ಡಾಕ್ಟರ್ ಸುಮಿತ್ರಮ್ಮ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ.